ಇನ್ನೂ ರೋಗ ಉಲ್ಬಣಗೊಂಡು ಹೂವಾಡುವ ಸಮಯದಲ್ಲಿ ಜಾಸ್ತಿ ಹೆಚ್ಚಿಗೆ ಆಗಿ ಎಲೆಗಳ ಒಂದು ಪತ್ರ ಹರಿತವನ್ನು ನಾಶ ಮಾಡಿ ಆಮೇಲೆ ತೆನೆಗಳ ಒಂದು ಗುಣಮಟ್ಟ ಕಾಳಿನ ಗುಣಮಟ್ಟದ ಮೇಲೆ ತೆನೆಗಳ ಒಂದು ಗಾತ್ರ ಹಾಗೂ ಆಗಿರ್ಬೋದು ಎಲೆಗಳು ಮೇಲೆ ಸುಟ್ಟಂಗಾಗಿ ಮೇವು ಸಹಿತ ಸರಿಗೆ ನಮಗೆ ಸಿಗೋದಿಲ್ಲ ಅಂಥ ಒಂದು ಕೆಟ್ಟ ಪರಿಣಾಮಗಳು ಈ ಉರುಜಿಂಕೆ ರೋಗದ ಮೇಲೆ ಇದರಿಂದ ಆಗ್ತದೆ. ಆ ಉರುಜಿಂಕೆ ರೋಗ ಹತೋಟಿ ಮಾಡಲಿಕ್ಕೆ ಬೆಳೆ ಸುಮಾರು ಮೊಣಕಾಲು ಥರ ಇರುವಾಗ ಅಂದರೆ ಸುಮಾರು 35-40 ದಿವಸ ಇರುವಾಗ ಅಲ್ಲಿ ಪ್ರತಿ ಲೀಟರ್ಗೆ 2.5 ಗ್ರಾಮ್ನಷ್ಟು ಮ್ಯಾಂಕೋಜೆಬ್ ಸಿಂಪಡಣೆ ಮಾಡ್ಬೋದು. ಅದರ ಬದಲಾಗಿ ಇನ್ನೊಂದು ಈಗ ಸಂಯುಕ್ತ ಶಿಲೀಂದ್ರನಾಶಕ ಅಂತ ಹೊಸದ ಒಂದು ಸಂಶೋಧನೆ ಮಾಡಲಾಗಿದೆ. ಅದು ಡೈಫೆನ್ಕೋನೋಜೋಲ್ ಅಜಾಕ್ಸಿಸ್ಟ್ರೋಬಿನ್ ಹಾಗೂ ಡೈಫೆನ್ಕೋನೋಜೋಲ್ ಒಂದು ಮಿಶ್ರಣದಂಥ ಒಂದು ಸಂಯುಕ್ತ ಶಿಲೀಂದ್ರನಾಶಕ ಅದನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಷ್ಟು ಪ್ರಮಾಣದಲ್ಲಿ ಬೆರೆಸಿ ಎಲೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡ್ಬೋದು. ಈ ರೋಗ ಉರುಜಿಂಕೆ ರೋಗ ಅಲ್ಲದೇ ತುಕ್ಕು ರೋಗ ಹಾಗೂ ಎಲೆ ಕರುಲೇರಿಯಾ ಎಲೆ ಚುಕ್ಕೆ ರೋಗಗಳು ಸಹಿತ ಈ ಬೆಳೆಗೆ ಬಾಧಿಸ್ತವೆ. ಇದೇ ಔಷಧಿಯನ್ನು ಅಂದರೆ ಅಜಾಕ್ಸಿಸ್ಟ್ರೋಬಿನ್ ಹಾಗೂ ಸಂಯುಕ್ತ ಶಿಲೀಂದ್ರನಾಶಕವಂಥ ಅಜಾಕ್ಸಿಸ್ಟ್ರೋಬಿನ್ ಹಾಗೂ ಡೈಫೆನ್ಕೋನೋಜೋಲ್ ಅಥವಾ ಮ್ಯಾಂಕೋಜೆಬ್ ಇವೆರಡರಲ್ಲಿ ಯಾವುದೋ ಒಂದನ್ನು ಸಿಂಪಡಣೆ ಮಾಡೋದನ್ನು ಸಹಿತ ಎಲೆಗಳಿಗೆ ಬರುವಂಥ ಎಲ್ಲ ಶಿಲೀಂದ್ರ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಆಮೇಲೆ ನಮಗೆ ತೆನೆಗಳ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀಳೋದಿಲ್ಲ. ಡಾಕ್ಟರ್ ಎಸ್ ಐ ಹರ್ಲಾಪುರ ಅವರೇ, ತುಂಬ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ವಿಶೇಷವಾಗಿ ಗೋಂಜೋಳ ಸಸಿ ಇರಬೇಕಿದ್ರೆ ನಾವು ತುಂಬ ಕಾಳಜಿ ವಹಿಸಬೇಕು, ಅದು ದೊಡ್ಡದಾಗೋವರೆಗೂ. ಯಾಕಂದರೆ ಈ ಥರ ಈ ಬಸವನ ಹುಳವಾಗಲಿ ನೀವು ಲದ್ದಿ ಹುಳು ಅಂದರೆ ಅಂದರೆ ಅವು ಎಲೆಗಳನ್ನ ತಿನ್ಲಿಕ್ಕೆ ಶುರು ಮಾಡಿದರೆ ಅದು ಬೆಳೆಯೋದು ಹೆಂಗೆ? ಅದಕ್ಕೆ ರೈತ ಬಾಂಧವರು ಗೋಂಜೋಳ ದೊಡ್ಡದಾಗೋರಿಗೆ ಸ್ವಲ್ಪ ಕಾಯಬೇಕು, ಆಮೇಲೆ ದೊಡ್ಡದಾದ್ಮೇಲೆ ಇದ್ರೆ ಸಮಸ್ಯೆ ಇನ್ನೊಂದು ಬೇರೆ, ಸಾಕಷ್ಟು ಬೇರೆ ಬೇರೆ ರೋಗಗಳು ಬರ್ತವೆ. ಗೋಂಜೋಳ ಗಿಡವಾಗಿ ಬಂದ ಮೇಲೆ ದೊಡ್ಡದಾದ್ಮೇಲೆ ಬರುವಂಥ ರೋಗಗಳು ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡೋದು ಭಾಳ ಮುಖ್ಯ. ಅದ ಗಿಡ ದೊಡ್ಡದಾದ್ಮೇಲೆ ತೆನೆ ಹಿಡಿದು, ತೆನೆ ಹಿಡಿದು ಅದೇ ನಮಗೆ ಬರುವಂಥ ಇಳುವರಿ. ಆ ತೆನೆ ದೊಡ್ಡದಾಗಬೇಕು ಮತ್ತು ತೆನೆ ರೋಗರಹಿತವಾಗಿರಬೇಕು ಅಂತಂದಾಗ ಮಾತ್ರ ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೋದು. ಹೇಗೆ ಗೋಂಜೋಳ ದೊಡ್ಡದಾದ್ಮೇಲೆ ತೆನೆ ಬರೋ ಸಮಯದೊಳಗೆ ನಾವು ಏನೇನು ಒಂದು ಕಾಳಜಿ ತಗೊಳ್ಬೇಕಾಗ್ತದೆ? ನೀರಿನ ಪ್ರಮಾಣ ಇರ್ಬೋದು ಅಥವಾ ಔಷಧ ಪ್ರಮಾಣ ಇರ್ಬೋದು, ಆಮೇಲೆ ಮತ್ತೇನಾದರೂ ರಸಗೊಬ್ಬರ ಮತ್ತೆ ಹಾಕಬೇಕು, ಹೇಗೆ ಹೇಗೆ ಗೋವಿನ ತೆನೆ ಅದನ್ನು ಸಂರಕ್ಷಣೆ ಮಾಡ್ಬೇಕಲ್ಲ, ಆ ನಿಟ್ಟಿನೊಳಗೆ ಯಾವ ರೀತಿ ನಾವು ನಮ್ಮ ರೈತ ಬಾಂಧವರು ಕಾಳಜಿ ವಹಿಸಬೇಕು? ನೀವು ಭಾಳ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಪ್ರತಿ ಹಂತದಲ್ಲಿ ಸಹಿತ ನಾವು ಕೀಟ ರೋಗಗಳು ಹತೋಟಿ ಮಾಡೋದ್ರಿಂದ ನಾವು ಬೆಳೆಯನ್ನು ಸುರಕ್ಷಿತವಾಗಿ ಇಟ್ಟು ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಈಗ ಗೋವಿಂಜೋಳ ಬೆಳೆಯಲ್ಲಿ ನಾನು ಹೇಳಿದಾಗೆ ಬೆಳೆ ಸುಮಾರು 55-60 ದಿವಸಕ್ಕೆ ಹೂ ಆಡ್ತತಿ. ಹೂ ಆಡೋಕ್ಕಿಂತ ಮುಂಚಿತ ನಾನು ಹೇಳಿದೆ ಈಗ ಏನು ಮಾಡಬೇಕು, ಉರುಜಿಂಕೆ ರೋಗ, ಲದ್ದಿ ಹುಳು, ಆಮೇಲೆ ಈ ತುಕ್ಕು ರೋಗ, ಎಲೆ ಚುಕ್ಕೆ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ಈಗಲೇ ಸಿಗೆ ಸಿಂಪಡಣೆ ಏನು ಮಾಡಬೇಕು, ರಾಸಾಯನಿಕಗಳನ್ನು ಮಾಡಬೇಕು ಅಂತ ಹೇಳಿದ್ವಿ. ಇದಲ್ಲದೆ ನಾವು ಮೂಲಗೊಬ್ಬರವಾಗಿ ಪೊಟ್ಯಾಶ್ ಹಾಗೂ ಸತುವಿನ ಸಲ್ಫೇಟನ್ನು ಕೊಡುವುದರಿಂದ ಸಹಿತ ಈ ರೋಗಗಳ ಬಾಧೆ ಕೀಟಗಳ ಬಾಧೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಇದನ್ನು ಸಹಿತ ರೈತರು ಗಮನ ವಹಿಸಬೇಕು. ಈಗ ಕೇವಲ DAP ಹಾಕೋದ್ರಿಂದ ಅಷ್ಟೇ ಬೆಳೆ ಸಮರ್ಪವಾಗಿ ಬೆಳೆದಿಲ್ಲ, ಅದರಿಂದ ಕೀಟಬಾಧೆ ಹೆಚ್ಚಿಗೆ ಆಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ನಾವು ಪೊಟ್ಯಾಶ್ ಮೂಲಗೊಬ್ಬರವಾಗಿ ಹಾಗೂ ಸತುವಿನ ಸಲ್ಫೇಟನ್ನು ಮೂಲಗೊಬ್ಬರವಾಗಿ ಕೊಡೋದ್ರಿಂದ ಎಲೆಗಳಿಗೆ ಬರುವಂಥ ರೋಗ ಹಾಗೂ ಕೀಟಗಳನ್ನು ಸಹಿತ ಸ್ವಲ್ಪ ಮಟ್ಟಿಗೆ ನಾವು ಹತೋಟಿಯಲ್ಲಿ ಇಡಬಹುದು ಅನ್ನೋದನ್ನು ಕಂಡು ಬಂದಿದೆ. ಹಾಗಾಗಿ ರೈತರು ಅದರ ಬಗ್ಗೆಯೂ ಗಮನವಹಿಸಬೇಕು. ಆಮೇಲೆ ಬೆಳೆ ಹೂವಾಡಿದ ನಂತರ ತೆನೆ ಬಂದ ನಂತರ ಅವಾಗ ಕೆಲವೊಂದು ಕಪ್ಪು ಕಾಂಡುಕೊಳ್ಳೆ ರೋಗ ಅಂತ ಬರ್ತದೆ. ಅದು ಯಾಕೆ ಬರ್ತದೆ ಅಂದರೆ ಈಗ ಭೂಮಿಯಲ್ಲಿ ತೇವಾಂಶ ಕಡಿಮೆ ಆದಾಗ ವಾತಾವರಣದಲ್ಲಿ ಮಳೆ ಹೋಯಿತು ಅಂದರೆ ಆಮೇಲೆ ಅಥವಾ ಆರ್ದ್ರತೆ ಕಡಿಮೆ ಆಯಿತು ಅಂದರೆ ತೇವಾಂಶ ಕಡಿಮೆ ಆಯಿತು ಅಂದರೆ ಉಷ್ಣಾಂಶ ಜಾಸ್ತಿ ಆಯಿತು ಅಂದರೆ ಅಂಥ ಸಂದರ್ಭದಲ್ಲಿ ಸಹಿತ ಈ ಕಪ್ಪು ಕಾಂಡುಕೊಳ್ಳೆ ರೋಗ ಅಂತ ಬರ್ತದೆ. ಒಂದು ಅದು ಏನಂದರೆ ಬೆಳೆ ಮಾಗುವಕ್ಕಿಂತ ಮುಂಚಿತರೇ ಮಾಗಿ ತೆನೆ ಗಿಡಗಳು ನೆಲಕ್ಕೆ ಉರುಳುವಂಥ ಒಂದು ಕಪ್ಪು ಕಾಂಡುಕೊಳ್ಳೆ ರೋಗ ಬಾಧೆ. ಅದನ್ನು ನಿಯಂತ್ರಿಸಬೇಕಾದ್ರೆ ನಾವು ಸುಮಾರು ಬೆಳೆ ಹೂವಾಡೋಕ್ಕಿಂತ ಮುಂಚಿತ ಆ ಸಮಯದಲ್ಲಿ ನಮಗೆ ಒಂದು ಎಕರೆಗೆ 40 ಕಿಲೋಗ್ರಾಮ್ನಷ್ಟು ಹೆಚ್ಚಿಗೆ ಪೊಟ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶನ್ನು ಬೆಳೆಗೆ ಒದಗಿಸ್ಬೇಕಾಗ ಆ ರೀತಿ ಮಾಡೋದ್ರಿಂದ ಸಹಿತ ಆಮೇಲೆ ಸಾಧ್ಯದಷ್ಟು ನಾವು ಏನೋ ನೀರಾವರಿ ಒಂದು ಅನುಕೂಲ ಇತ್ತಿದ್ರು ಅಂದರೆ ಒಂದು ನೀರನ್ನು ಕೊಡೋದ್ರಿಂದ ಸಹಿತ ಈ ಕಪ್ಪು ಕಾಂಡುಕೊಳ್ಳೆ ರೋಗವನ್ನು ಬಾಧೆಯನ್ನು ನಾವು ನಿಯಂತ್ರಿಸ್ಬೋದು. ಡಾಕ್ಟರ್ ಎಸ್ ಐ ಹರ್ಲಾಪುರ ಅವರೇ, ಒಬ್ಬ ಕೃಷಿ ವಿಜ್ಞಾನಿಯಾಗಿ ಗೋಂಜೋಳ ಮತ್ತು ಸಸ್ಯ ರೋಗ ಶಾಸ್ತ್ರದ ಒಂದು ವಿಷಯದೊಳಗೆ ಸಾಕಷ್ಟು ಅನುಭವ ಉಳ್ಳಂಥವ್ರು, ಗೋಂಜೋಳ ಬೆಳೆಯ ಉತ್ಪಾದನೆ ಮತ್ತು ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಮುಖ್ಯವಾಗಿ ಈಗ ಗೋಂಜೋಳಕ್ಕೆ ನಾವೇನಂತೀವಿ, ಕ್ವೀನ್ ಆಫ್ ಸೆರಿಲ್ಸ್ ಅಂತ, ಪ್ರತಿ ಈ ಥರ ಜೋಳ ಗೋಧಿ ಇವೆಲ್ಲದಕ್ಕಿಂತ ಹೆಚ್ಚು ಈಗ ಗೋಂಜೋಳಕ್ಕೆ ಬೆಲೆ ಬಂದಿದೆ. ಅಂದರೆ ಹೊರಗಡೆ ಸಾಕಷ್ಟು ಮಾರಾಟ ಆಗ್ತಾ ಇದೆ, ಅದರಲ್ಲಿರುವಂಥ ಔಷಧಿಯ ಗುಣಗಳ ಬಗ್ಗೆ ಹೆಚ್ಚು ಕಲ್ಪನೆ ಬರ್ತಾ ಇದೆ, ಗೋಂಜೋಳವನ್ನು ಸಾಕಷ್ಟು ತರಗಳಲ್ಲಿ ಉಪಯೋಗ ಮಾಡ್ತಾ ಇದೆ.

ಜೈನ ಭಜನಾ ಪದಗಳನ್ನು ಕೇಳುತ್ತಿರುವಿರಿ. ವ್ಯರ್ಥವಾಯಿತು ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯಲಿಲ್ಲ. ವ್ಯರ್ಥವಾಯಿತು ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯಲಿಲ್ಲ. ವ್ಯರ್ಥವಾಯಿತು ತಿಳಿಯಲಿಲ್ಲ. ಇದುವರೆಗೆ ಐನಾಪುರದ ಧನಪಾಲ್ ನಿಮ್ಮಣ್ಣ ಆಸಂಗಿ ಹಾಗೂ ಸಂಗಡಿಗರಿಂದ ಜೈನ ಭಜನಾ ಪದಗಳನ್ನು ಕೇಳಿದಿರಿ. ಈಗ ಪೇಟೆಧಾರಣಿ ಪ್ರತಿ ಕ್ವಿಂಟಲ್ಗೆ. ಕಡಲೆಕಾಳು 4,122 ರೂಪಾಯಿಯಿಂದ 4,949 ರೂಪಾಯಿ. ಹೆಸರುಕಾಳು 1